ಭತ್ತದ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಈ ಬಗ್ಗೆ ICAR JSS ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣ ವಿಜ್ಞಾನಿಗಳಾದ ಡಾಕ್ಟರ್ YP ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರ ಹತ್ರ ಮಾತಾಡ್ತಾ ಭತ್ತಗಳಿಗೆ ತಗುಲುವಂಥ ರೋಗಗಳು ಮತ್ತು ಅದಕ್ಕೆ ಪರಿಹಾರಗಳನ್ನ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಪ್ರಸಾದ್ ಅವರಿಗೆ. ನಮಸ್ಕಾರ. ಬಹಳ ಮುಖ್ಯವಾಗಿ ಭತ್ತದ ರೋಗ ಅಂದ ತಕ್ಷಣ ಕಾಣಿಸ್ಕೊಳ್ಳುವಂಥದ್ದು ಬೆಂಕಿ ರೋಗ. ಇದರ ರೋಗದ ಲಕ್ಷಣಗಳು ಯಾವುದು ಇರುತ್ತೆ? ನಿಮಗೆ ತಿಳಿದಿರೋ ರೀತಿ ಭತ್ತ ಒಂದು ಪ್ರಮುಖ ಆಹಾರ ಬೆಳೆ ಆಗಿದೆ. ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು ಅಥವಾ ರಾಷ್ಟ್ರದಲ್ಲೇ ಆಗಿರ್ಬೋದು, ಭತ್ತ ಒಂದು ಪ್ರಮುಖ ಆಹಾರ ಬೆಳೆ. ಅದೇ ರೀತಿ ನಮ್ಮ ಜಿಲ್ಲೆಗೆ ನಾವು ಗಮನಿಸೋದಾದರೆ ಇನ್ನು ಮೈಸೂರು ಜಿಲ್ಲೆಯಲ್ಲಿ ಸುಮಾರು 88,000 ಹೆಕ್ಟರ್ಷ್ಟು ನಾವು ಭತ್ತವನ್ನು ಬೆಳಿತೇವೆ. ಹೀಗೆ ಯಥೇಚ್ಛವಾಗಿ ಬೆಳೆಯನ್ನು ಬೆಳೆಯೋದ್ರಿಂದ ಮತ್ತು ಸೂಕ್ತವಾದ ಹವಾಮಾನ ಒದಗಿರೋದ್ರಿಂದ ಅದರಲ್ಲಿ ತುಂಬ ನಾವು ರೋಗಗಳನ್ನ ಮತ್ತು ಕೀಟಗಳನ್ನ ಗಮನಿಸ್ಬೋದು. ಈ ಕೀಟ ಮತ್ತು ರೋಗಗಳಿಂದ ಸುಮಾರು 37% ಅಷ್ಟು ಇಳುವರಿ ಕುಂಠಿತ ಆಗೋದನ್ನು ವಿಜ್ಞಾನಿಗಳು ಗಮನಿಸ್ತಿದ್ದಾರೆ. ಸೊ ಅದರ ಪ್ರಕಾರ ರೋಗಗಳಲ್ಲಿ ಬಹುಮುಖ್ಯವಾದ ರೋಗ ಅಂದರೆ ಒಂದು ಬೆಂಕಿ ರೋಗ, ಆಮೇಲೆ ಕಂದು ಎಲೆ ಚುಕ್ಕೆ ರೋಗ ಮತ್ತು ದುಂಡಾಣು ಅಂಗಮಾರಿ ರೋಗ. ಈಗ ನಾವು ಬೆಂಕಿ ರೋಗಕ್ಕೆ ಬರೋದಾದರೆ ಈ ಒಂದು ರೋಗವು ಶಿಲೀಂಧ್ರದಿಂದ ಬರ್ತದೆ. ಮ್ಯಾಗ್ನೋಪೋರ್ತೆ ಗ್ರೀಸಿ ಎಂಬ ಶಿಲೀಂಧ್ರದಿಂದ ಈ ಒಂದು ರೋಗ ಕಂಡು ಬರ್ತದೆ. ಈ ರೋಗದ ಪ್ರಮುಖ ಲಕ್ಷಣ ಏನೆಂದರೆ ಎರಡು ಥರ ಗಮನಿಸ್ಬೋದು ಈ ರೋಗನ ನಾವು ಫೀಲ್ಡಲ್ಲಿ. ಒಂದು ಸಸಿಮಡಿಯಲ್ಲಿ ಮತ್ತು ರೋಗದ ಬೆಳವಣಿಗೆಯ ಹಂತದಲ್ಲಿ. ಇದಕ್ಕೆ ನಾವು ಏನಂತ ಕರಿತೇವೆ ಅಂದರೆ ಲೀಫ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಅಂದರೆ ಎಲೆ ಬೆಂಕಿ ರೋಗ ಅಂತ ಒಂದು ಬರುತ್ತೆ, ಆಮೇಲೆ ಇನ್ನೊಂದು ನೆಕ್ ಬ್ಲಾಸ್ಟ್ ಅಂತ ಬರುತ್ತೆ, ಅದು ಹೂ ಬಿಡೋಕಿನ ಮುಂಚೆ ಬರ್ತಕ್ಕಂಥದ್ದು. ಈ ಲೀಫ್ ಬ್ಲಾಸ್ಟ್ ಅಂತಕ್ಕಂಥದ್ದು ಒಂದು ನರ್ಸರಿ ಲೆವೆಲಲ್ಲಿ, ನರ್ಸರಿ ಅಂದರೆ ಏನು ಅಗೆಪಾತೆ ಮಾಡ್ಕೊತಾರಲ್ಲ ರೈತರುಗಳು, ಏನು ಮೇನ್ ಫೀಲ್ಡಿಗೆ ನಾಟಿ ಮಾಡೋದಕ್ಕಿಂತ ಮುಂಚೆ ನರ್ಸರಿಯಲ್ಲಿ ಮಾಡ್ತಿರ್ತಾರಲ್ಲ ಆ ಒಂದು ಗದ್ದೆಗಳಲ್ಲಿ ಕಂಡುಬರುತ್ತೆ. ಅದೇ ರೀತಿ ನಾಟಿ ಆದ ನಂತರ ಬೆಳವಣಿಗೆ ಹಂತದಲ್ಲಿ ಫ್ಲವರಿಂಗ್ ಆಗೋಕ್ಕಿಂತ ಮುಂಚೆ ಈ ರೋಗ ಮತ್ತೆ ಕಂಡುಬರುತ್ತದೆ. ಮತ್ತು ಫ್ಲವರಿಂಗ್ ಟೈಮಲ್ಲಿ ಏನು ತೆನೆ ಒಡೆಯುತ್ತೆ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲೂ ಕೂಡ ನಾವು ಈ ರೋಗವನ್ನು ಗಮನಿಸ್ಬೋದು. ಈ ರೋಗವನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ ರೋಗದ ಲಕ್ಷಣಗಳೇನಪ್ಪ ಅಂದರೆ ಎಲೆಯ ಮೇಲ್ಗಡೆ 1-3 mm ಉದ್ದನೆಯ ವಜ್ರಾಕಾರದ ಒಂದು ಚುಕ್ಕೆಗಳು ಕಂಡುಬರುತ್ತೆ. ಈ ರೋಗ ಉಲ್ಬಣಗೊಂಡಂತೆ ಈ ಚುಕ್ಕೆಗಳು ಎನ್ಲಾರ್ಜ್ ಆಗುತ್ತೆ, ಎನ್ಲಾರ್ಜ್ ಆಗಿ ಆ ಒಂದು ಕಂಪ್ಲೀಟ್ ಪತ್ರಹರಿತನ್ನು ಲಾಸ್ ಮಾಡುತ್ತೆ. ಅದೇ ರೀತಿ ಗಿಡಗಳ ನೆಕ್ ಬ್ಲಾಸ್ಟ್ ಬಂದಾಗ ಗಿಡಗಳು ಸ್ಟಾಕ್ ಇರುತ್ತೆ, ಸ್ಟಾಕ್ ಇದ್ದಿದ್ದು ಮುರಿದು ಬೀಳುತ್ತೆ. ಇದರಿಂದ ನಾವು ತುಂಬ ದೂರದಿಂದ ಈ ರೋಗವನ್ನು ನೋಡಿದಾಗ ಒಂಥರ ಹೊಲ ಸುಟ್ಟ ರೀತಿಯಲ್ಲಿ ಕಾಣುತ್ತೆ, ಅದಕ್ಕೋಸ್ಕರ ಇದಕ್ಕೆ ಬೆಂಕಿ ರೋಗ ಎಂದು ಕರೀತಾರೆ. ಈ ಬೆಂಕಿ ರೋಗ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ರೈತರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬೆಂಕಿ ರೋಗ ತಗಲಿದೆ ಅಂಥೇಳಿ. ಇದಕ್ಕೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣಗಳ್ಯಾವುದು? ಕಾರಣಗಳು ಅಂದಾಗ ಈ ರೋಗ ಒಂದೇ ಕಾರಣದಿಂದ ಬರಲ್ಲ. ಈಗ ನಾವು ವಾಸಿಸಲು ಹೇಗೆ ನಮಗೆ ಸೂಕ್ತವಾದ ಔಷ್ಣಾಂಶ ಆಗಿರ್ಬೋದು ಅಥವಾ ವಾತಾವರಣದ ಆರ್ದ್ರತೆ ಆಗಿರ್ಬೋದು ಬೇಕಲ್ಲ, ಅದೇ ರೀತಿ ಈ ಒಂದು ಸೂಕ್ಷ್ಮಾಣುಜೀವಿಗಳಿಗೂ ಕೂಡ ಅದರದೇ ಆದಂಥ ಒಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಜೀವಿಸಲು. ಏನಪ್ಪ ಅಂದರೆ ಸುಮಾರು ವಾತಾವರಣದಲ್ಲಿ ಒಂದು 23-28 degrees Celsius ಉಷ್ಣಾಂಶ ಇರಬೇಕು. ಹ್ಯುಮಿಡಿಟಿ ಆರ್ದ್ರತೆ ಅಂತ ಏನು ಹೇಳ್ತೀವಲ್ಲ ನಾವು, ಅದು ಸುಮಾರು 95%ಗಿನ ಮೇಲೆ ಇದ್ದಾಗ ಮತ್ತು ಈ ಒಂದು ಜೀವಾಣುಗೆ ಅಂದರೆ ಮ್ಯಾಗ್ನೋಪೋರ್ತೆ ಗ್ರೀಸಿ ಆರ್ಗ್ಯಾನಿಸಮ್ಗೆ ಲೀಫ್ ವೆಟ್ನೆಸ್ ಅಂತ ಹೇಳ್ತೀವಿ, ಎಲೆಯ ಮೇಲೆ ತೇವಾಂಶ ಸುಮಾರು 10 ಗಂಟೆಗಳವರೆಗೂ ಇದ್ದಾಗ ಈ ರೋಗವನ್ನು ನಾವು ಪ್ರಮುಖವಾಗಿ ಕಾಣಬಹುದು. ಯಾವ್ದು ಹೇಳಿದೆ ಅಂದರೆ ನಾನು ಒಂದು ಎಲೆಯ ತೇವಾಂಶ ಸುಮಾರು 10 ಗಂಟೆವರೆಗೂ ಮತ್ತು ಉಷ್ಣಾಂಶ 23-28 degrees Celsius ವರೆಗೂ ಉಷ್ಣಾಂಶ ಮತ್ತು ಆರ್ದ್ರತೆ ವಾತಾವರಣದಲ್ಲಿರತಕ್ಕಂಥ ಆರ್ದ್ರತೆ more than 95% ಇರುವಾಗ ಅಂದರೆ 95%ಗಿಂತ ಹೆಚ್ಚಿಗೆ ಇರುವಾಗ ನಾವು ಈ ರೋಗವನ್ನು ಸಾಧಾರಣವಾಗಿ ಗಮನಿಸ್ಬೋದಾಗಿದೆ. ಈ ಒಂದು ಕಂಡೀಷನ್ ಅಂದರೆ ಈ ಒಂದು ವಾತಾವರಣ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಹೊಲಗಳಲ್ಲಿ ಬಂತು ಅಂದಾಗ ಈ ರೋಗ ತುಂಬ ಉಲ್ಬಣಗೊಂಡು ನಮಗೆ ಇಳುವರಿಯಲ್ಲಿ ಲಾಸ್ ಮಾಡ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಈಗ ಈ ರೋಗದ ಹತೋಟಿ ಹೇಗೆ ಮಾಡ್ಬೋದು, ನಿರ್ವಹಣೆ ಹೇಗೆ ಮಾಡ್ಬೋದು? ಈ ರೋಗವನ್ನು ನಾವು ರೋಗ ಬಂದ ಆದ್ಮೇಲೆ ನಿರ್ವಹಣೆ ಮಾಡೋದಕ್ಕಿಂತ ಮೊದಲ ಹಂತದಿಂದನೇ ನಿರ್ವಹಣೆ ಮಾಡ್ತಾ ಬಂದರೆ ರೋಗವನ್ನು ನಿರ್ವಹಣೆ ಮಾಡಲು ಯಶಸ್ವಿ ಆಗ್ಬೋದು. ಯಾವ ಹಂತದಲ್ಲಿ ನಿರ್ವಹಣೆ ಮಾಡ್ಬೋದು? ಮೊದಲನೇದಾಗಿ ಬೀಜೋಪಚಾರ. ನಾವು ಬೀಜಗಳನ್ನು ಏನು ತೊಗೊಂತೀವಲ್ಲ ಬೀಜಗಳನ್ನು ಉತ್ತಮ ತಳಿಯನ್ನು ಮತ್ತು ರೋಗ ನಿರೋಧಕ ತಳಿಗಳನ್ನು ತೊಗೋಬೇಕು. ಅದೇ ರೀತಿ ಬೀಜೋಪಚಾರ ಒಂದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಬೀಜೋಪಚಾರ ಯಾವ್ಯಾವ್ದರಿಂದ ಬೀಜೋಪಚಾರ ಮಾಡಬೇಕು? ಒಂದು ಟ್ರೈಕೋಡರ್ಮ 10 grams per kg ಹಂಗೆ ಮತ್ತು ಸೂಡೋಮೋನಸ್ ಅಂತ ಬರುತ್ತೆ, ಏನು ಇವು ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ದುಂಡಾಣುಗಳು. ಇದನ್ನು ನಾವು ಉಪಯೋಗಿಸಿ ಪ್ರತಿ 1 kg 10 grams ನಾವು ಟ್ರೈಕೋಡರ್ ಮತ್ತು ಸೂಡೋಮೋನಸ್ ಬೀಜೋಪಚಾರ ಮಾಡ್ಬೋದು. ಅದೇ ರೀತಿ ಶಿಲೀಂಧ್ರನಾಶಕಗಳಿಗೆ ಬಂದಾಗ ಕಾರ್ಬನ್ಡೈಜಿಂಗ್ 4 grams per kg ನಾವು ಬೀಜೋಪಚಾರ ಮಾಡಿದಾಗ ಅದನ್ನು ಮೊದಲನೇ ಹಂತದಲ್ಲೇ ನಾವು ಒಂದು ರೋಗವನ್ನು ತಡೆಗಟ್ಬೋದು. ನಂತರ ಸಸಿ ಮಡಿಗಳಲ್ಲಿ 10-12 days ಆದಾಗ ಒಂದು ನಾವು ಸ್ಪ್ರೇನ ತೊಗೋಬೇಕಾಗುತ್ತೆ. ಈ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಒಂದು ಕಾರ್ಬನ್ಡೈಜಿಂಗ್ ಆಗಿರ್ಬೋದು ಅಥವಾ ಟ್ರೈಸೈಕ್ಲಸೋಲು 0.8 ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿ ಒಂದು 50 ಲೀಟರ್ ಮಿಶ್ರಣದಲ್ಲಿ ನಾವು ಒಂದು ಸ್ಪ್ರೇನ ತಗೋಬೇಕಾಗುತ್ತೆ. ಅದೇ ರೀತಿ ಮುಖ್ಯ ನಾಟಿಯಾದ ನಂತರ ಒಂದು 30-35 ದಿನದಲ್ಲಿ ನಾಟಿಯಾದ ಒಂದು ತಿಂಗಳಿಗೆ ಸರಿಯಾಗಿ ರೋಗದ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ಅಥವಾ ಸೂಕ್ತವಾದ ವಾತಾವರಣ, ನಾನು ಮೊದಲೇ ಹೇಳಿದ ರೀತಿ ಯಾವ್ಯಾವ ಉಷ್ಣಾಂಶ, ಎಲೆಯ ತೇವಾಂಶ ಮತ್ತು ವಾತಾವರಣದ ಆರ್ದ್ರತೆ ಇದು ಗಮನಿಸಿದಾಗ ಏನಾದರೂ ನಮಗೆ ರೋಗ ಕಂಡು ಬಂದಲ್ಲಿ ನಾವು ಆವಾಗ ಮತ್ತೊಂದು ಸ್ಪ್ರೇನ ತಗೋಬೇಕಾಗುತ್ತೆ. ಅದು ಟ್ರೈಸೈಕ್ಲೋಸೋಲ್ 0.8 ಗ್ರಾಮ್ ಪರ್ ಲೀಟರ್ ಅಥವಾ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಿಕೋನೋಸೋಲ್ ಅಂತ ಶಿಲೆನಾಶಕ ಬರುತ್ತೆ, ಇದರಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು 0.6 ಗ್ರಾಮ್ ಪರ್ ಲೀಟರ್ ಆಗಿ ನಾವು ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಹೂ ಬಿಡೋದಕ್ಕಿಂತ ಮುಂಚೆ ನಾವು ಸೇಮ್ ಕಾಂಬಿನೇಷನ್ ಒಂದು ಕಾರ್ಬೆಂಡಜಿಮ್ 2.2 ಗ್ರಾಮ್ ಆಗಿರ್ಬೋದು ಅಥವಾ ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಕೋನೋಸೋಲ್ 0.6-1 ಗ್ರಾಮ್ ಪರ್ ಲೀಟ್ರಂಗೆ ನಾವು ಶಿಲೀಂಧ್ರನಾಶಕದ ಮಿಶ್ರಣವನ್ನು ಸ್ಪ್ರೇ ಮಾಡಿದಾಗ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಈ ರೋಗ ಬರುತ್ತೆ ಅಂತಂದು ಹೇಳಿ ಸುಮ್ಮನೆ ಯಥೇಚ್ಛವಾದ ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಹೇಳಿದ ರೀತಿ ಒಂದು ಸಸಿಮಡಿಗಳಲ್ಲಿ, ಇನ್ನೊಂದು ಬೆಳವಣಿಗೆಯ ಹಂತ ನಾಟಿಯಾದ 30-35 ದಿನ ನಂತರ, ಮತ್ತು ಇನ್ನೊಂದು ಹೂ ಬಿಡುವ ಸಮಯದಲ್ಲಿ. ಈ 3 ಸಾರಿ ನಾವು ಸರಿಯಾದ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಿದ್ದೇ ಆಯಿತು ಅಂದರೆ ನಾವು ಈ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು. ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದಿರಿ ರೋಗ ನಿರೋಧಕ ತಳಿಗಳನ್ನ ಬಳಸ್ಕೊಳ್ಬೋದು ಅಂತೇಳಿ, ಯಾವ ರೀತಿಯ ರೋಗ ನಿರೋಧಕ ತಳಿಗಳು ಬಳಕೆಯಲ್ಲಿವೆ? ಪರ್ಟಿಕ್ಯುಲರ್ ಆಗಿ ಈ ಬೆಂಕಿ ರೋಗಕ್ಕೋಸ್ಕರನೇ ನಿರೋಧಕ ತಳಿಗಳನ್ನ ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಆಲ್ರೆಡಿ ರಿಲೀಸ್ ಮಾಡಿರ್ತಾರೆ ಸರ್. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಮಂಗಳ, ಜಯ, ರಾಶಿ, ಅಮೃತ, ಅಭಿಲಾಷ್ ಮತ್ತು ಅವಿನಾಶ್. ಈ ತಳಿಗಳು ಈ ಒಂದು ರೋಗಕ್ಕೆ ನಿರೋಧಕತೆಯನ್ನು ಹೊಂದಿದ್ದಾವೆ ಸರ್. ಇನ್ನೊಂದು ಪ್ರಮುಖವಾದಂಥ ರೋಗ ಅಂತೇಳಿದ್ರೆ ಕಂದು ಎಲೆ ಚುಕ್ಕೆ ರೋಗ ಅಂತೇಳಿ, ಇದರ ರೋಗದ ಲಕ್ಷಣಗಳು ಯಾವುದಿದೆ, ಹೇಗಿರುತ್ತೆ ಸರ್? ಇದು ಕೂಡ ಒಂದು ಬಹುಮುಖ್ಯವಾದ ರೋಗ ಭತ್ತದಲ್ಲಿ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ನಾವು ಬೆಂಕಿ ರೋಗದಿಂದ ಸುಮಾರು ಒಂದು 70-80% ಅಥವಾ ಮೋರ್ ದ್ಯಾನ್ 80% ಈಡ್ ಲಾಸು ಕೆಲವೊಂದು ಟೈಮಲ್ಲಿ ಆಗುತ್ತೆ. ಅದೇ ರೀತಿ ಈ ಕಂದು ಎಲೆ ಚುಕ್ಕೆದ ರೋಗದಿಂದನೂ ಕೂಡ ನಾವು ಸುಮಾರು 50-60% ಅಷ್ಟು ಇಳುವರಿಯನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ತುಂಬ ಇದೆ. ಈ ರೋಗ ಹೇಗೆ ಬರುತ್ತಪ್ಪ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ, ಅಂದರೆ ಮೊದಲನೇದಾಗಿ ಎಲೆಗಳ ಮೇಲೆ ಕಂದು ಬಣ್ಣದ ಅಂಡಾಕಾರದ ಅಥವಾ ಮೊಟ್ಟೆಯಾಕಾರದ ಒಂದು ಸ್ಪಾಟ್ಗಳನ್ನ, ನೆಕ್ರೋಟಿಕ್ ಸ್ಪಾಟ್ಸ್ಗಳನ್ನ ನಾವು ಗಮನಿಸ್ಬೋದಾಗಿದೆ. ಅದು ಈ ರೋಗದ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ. ಈ ರೋಗವನ್ನು ಯಾವಾಗ ಗಮನಿಸ್ಬೋದಪ್ಪ ಅಂದರೆ ಒಂದು ವಾತಾವರಣದಲ್ಲಿ ಉಷ್ಣಾಂಶವು 28-30 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವಾಗ, ಮತ್ತು ಹ್ಯುಮಿಡಿಟಿ ಏನು ವಾತಾವರಣದಲ್ಲಿ ಇರತಕ್ಕಂಥ ಆರ್ದ್ರತೆ ಅಂತ ನಾವೇನು ಹೇಳ್ತೀವಲ್ಲ ಅದು ಮೋರ್ ದೆನ್ 85% ಇದ್ದಾಗ ನಾವು ಈ ರೋಗವನ್ನು ಗಮನಿಸ್ಬೋದಾಗಿದೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ, ನಿರ್ವಹಣೆ ಮಾಡೋದು? ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದಪ್ಪ ಅಂದರೆ ನಾನು ಮೊದಲೇ ತಿಳಿಸಿದ ಪ್ರಕಾರ ಹೇಗೆ ನಾವು ಬೆಂಕಿ ರೋಗಕ್ಕೆ ಒಂದು ಬೀಜೋಪಚಾರ ಮಾಡ್ತೀವಲ್ಲ ಅದೇ ರೀತಿ ಇದಕ್ಕೂ ಕೂಡ ಮೂಲದಲ್ಲೇ ಬೀಜೋಪಚಾರ ಮಾಡಿದ್ರೆ ನಾವು ಈ ರೋಗವನ್ನು ಯಶಸ್ವಿಯಾಗಿ ತಡೆಗಟ್ಬೋದು. ಮತ್ತು ಬೆಂಕಿ ರೋಗಕ್ಕೂ ಮತ್ತು ಈ ರೋಗಕ್ಕೂ ಕೂಡ ಆಗಿರ್ಬೋದು, ಯಾಕಂದು ಎಲೆ ಚುಕ್ಕೆ ರೋಗ ಅಂತ ಹೇಳಿದ್ನಲ್ಲ, ಅದೆರಡು ರೋಗಕ್ಕೂ ಕೂಡ ನಾವು ಸಾರಜನಕವನ್ನು ಹೊಲದಲ್ಲಿ ಬಳಸ್ತೀವಲ್ಲ, ಆ ಸಾರಜನಕವನ್ನು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಬಳಸಿದಾಗ ಏನಾಗುತ್ತಪ್ಪ ಅಂದರೆ ಈ ರೋಗಗಳ ಹತೋಟಿ ಆಗುತ್ತೆ. ಹೇಗಪ್ಪ ಅಂದರೆ ಈಗ ನಾವು ಸಾರಜನಕವನ್ನು ಯಥೇಚ್ಛವಾಗಿ ಕೊಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಒಂದು ಗ್ರೀನ್ ಲೀಫ್ ಸರ್ಫೇಸ್ ಇದೆಯಲ್ಲ, ಏನು ಪ್ಲಾಂಟು ವೆಜಿಟೇಟಿವ್ ಗ್ರೋತ್ ಚೆನ್ನಾಗುತ್ತೆ. ಸಾರಜನಕ ಯೂರಿಯಾ ಅಥವಾ ಸಾರಜನಕ ಕೊಟ್ಟಾಗ, ನಮ್ಮ ನೈಟ್ರೋಜನ್ ಪರ್ಸೆಂಟೇಜ್ ಕೊಟ್ಟಾಗ ಎಲೆಗಳ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಎಲೆಗಳಲ್ಲಿ ತೇವಾಂಶನೂ ಕೂಡ ಯಥೇಚ್ಛ ಆಗ್ತಾ ಹೋಗುತ್ತೆ. ಆ ತೇವಾಂಶ ಏನು ಮಾಡುತ್ತೆ ಅಂದರೆ ಈ ಆರ್ಗನಿಸಮ್ಸಿಗೆಲ್ಲ ಮುಖ್ಯ ಪಾತ್ರ ವಹಿಸುತ್ತೆ ಬೆಳವಣಿಗೆಯಲ್ಲಿ. ಸೊ ಅದರಿಂದ ಏನಾಗುತ್ತೆ, ನಾವು ಯಥೇಚ್ಛವಾದ ನೈಟ್ರೋಜನ್ ಅಥವಾ ಸಾರಜನಕವನ್ನು ನಾವು ಗಿಡಗಳಿಗೆ ಒದಗಿಸಿದಾಗ ಈ ರೋಗಗಳ ತೀವ್ರತೆ ಕೂಡ ಯಥೇಚ್ಛವಾಗುತ್ತೆ. ಮತ್ತು ನಾವು ಯಥೇಚ್ಛವಾದ ನೈಟ್ರೋಜನಕ ಅಥವಾ ಸಾರಜನಕವನ್ನು ನೀಡ್ತಾ ಹೋದ ಹಾಗೆ ರೋಗದಲ್ಲಿ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ದ ಪ್ಲಾಂಟ್ ವಿಲ್ ಬಿಕಮ್ ಸಸೆಪ್ಟಬಲ್, ಅಂದರೆ ರೋಗಕ್ಕೆ ತುತ್ತಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಈಗ ಪ್ರಮುಖವಾದಂಥ ರೋಗ ಅಂತ ಹೇಳಿದ್ರೆ ದುಂಡಾಣು ಅಂಗಮಾರಿ ರೋಗ, ಇದರ ಲಕ್ಷಣಗಳು ಮತ್ತು ಇದರ ಹತೋಟಿ ಕ್ರಮಗಳು ಹೇಗೆ? ದುಂಡಾಣು ಅಂಗಮಾರಿ ರೋಗ ಎಕ್ಸಾಂಥೋಮನಸ್ಸಿಂದ ಬರ್ತಕ್ಕಂಥ ಒಂದು ಪ್ರಮುಖ ರೋಗ ಆಗಿದೆ ಭತ್ತದಲ್ಲಿ. ಕೆಲವೊಂದು ಸಮಯದಲ್ಲಿ ಈ ರೋಗದಿಂದ ಸುಮಾರು 60%-ಕ್ಕಿಂತ ಹೆಚ್ಚು ಇಳುವರಿಯನ್ನು ನಾವು ಕಳ್ಕೊಬೋದಾಗಿದೆ. ಅಷ್ಟು ಒಂದು ಈ ಒಂದು ರೋಗದ ತೀವ್ರತೆ ಉಂಟಾದಾಗ ನಾವು ನಷ್ಟವನ್ನು ಏನು ಭರಿಸಬೇಕಾಗತ್ತೆ. ಈ ರೋಗದ ಲಕ್ಷಣಗಳೇನಪ್ಪ ಅಂದರೆ ಮೊದಲನೇದಾಗಿ ಎಲೆಯ ಅಂಚಿನಿಂದ ಹಳದಿ ಬಣ್ಣ ಆಗ್ತಾ ಬರುತ್ತೆ ಎಲೆಗಳೆಲ್ಲ. ಎಲೆಯ ಅಂಚುಗಳಲ್ಲಿ ಹಳದಿ ಆಕಾರದ ಒಂದು ಮಚ್ಚೆಗಳನ್ನ ನಾವು ಕಾಣ್ಬೋದು. ನಂತರ ಏನಾಗುತ್ತಪ್ಪ ಅಂದರೆ ಈ ಮಚ್ಚೆಗಳಿಂದ ಎಲೆ ಬಾಗುತ್ತೆ, ಭತ್ತದ ಎಲೆಗಳು ನೆಟ್ಟಿಗಿರ್ತಕ್ಕಂಥ ಎಲೆಗಳು ಬಾಗುತ್ತೆ, ಒಂದು ರೀತಿ ಹಾವಿನ ಎಡೆಯ ರೂಪದಲ್ಲಿ ಎಲೆಗಳು ಬಾಗ್ತಾ ಹೋಗುತ್ತೆ. ಈ ಒಂದು ವಾತಾವರಣ ಸೂಕ್ತವಾಗಿದ್ದಾಗ, ಈ ಈ ದುಂಡಾಣುಗಳ ಒಂದು ಉತ್ಪಾದನೆಗೆ ಮತ್ತು ಬೆಳವಣಿಗೆ ವಾತಾವರಣ ಸೂಕ್ತವಾಗಿದ್ದಾಗ ಆ ಒಂದು ಕಂಪ್ಲೀಟ್ ಓವರ್ ಸ್ಪ್ರೆಡ್ ಆಗುತ್ತೆ. ತುಂಬ ಒಲದು ತುಂಬ ಸ್ಪ್ರೆಡ್ಡಾಗಿ ನಾವು ದೂರದಿಂದ ನೋಡಿದಾಗ ಏನೋ ಒಂಥರ ಸುಟ್ಟಾಗೆ ಅಥವಾ ಗಿಡಗಳು ಬಾಗಿದಾಗೆ ನಮಗೆ ಗೋಚರವಾಗುತ್ತೆ ಸರ್ ಈ ಒಂದು ರೋಗ. ಪ್ರಮುಖವಾಗಿ ಈ ರೋಗವನ್ನು ನಾವು ಸಾಮಾನ್ಯವಾಗಿ ಯಾವಾಗ ಕಾಣ್ಬೋದಪ್ಪ ಅಂದರೆ ವಾತಾವರಣದಲ್ಲಿ ಉಷ್ಣಾಂಶ ಒಂದು 28°C - 32°C ಇದ್ದಾಗ ಈ ಒಂದು ರೋಗದ ತೀವ್ರತೆ ಯಥೇಚ್ಛವಾಗಿ ನಾವು ಗಮನಿಸ್ಬೋದು ಸರ್. ಈ ಎಲ್ಲ ರೋಗಗಳು ಕೂಡ ವಾತಾವರಣಕ್ಕೆ ಹೊಂದ್ಕೊಂಡಾಗಿ ಬೆಳೆಯುವಂಥದ್ದು ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್. ಈಗ ಯಾಕೆ ಅಂದರೆ ಈಗ ನಮ್ಮ ಥರನೇ ಅವು ಕೂಡ ಒಂದು ಜೀವಿಗಳು, ಸಜೀವ ವಸ್ತುಗಳೇ. ಪ್ರತಿಯೊಂದು ಜೀವಿಗೂ ಅದರದೇ ಆದಂಥ ಒಂದು ಉಷ್ಣಾಂಶ, ಆರ್ದ್ರತೆ ಅಥವಾ ಲೀಫ್ ವೆಟ್ನೆಸ್ಸು ಬೇಕೇ ಬೇಕಾಗಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಒಂದು ರೋಗ ಮತ್ತು ಕೀಟಗಳ ಬಗ್ಗೆ ಹೇಳ್ತಿರುವಾಗ ವಾತಾವರಣ ನಾವು ಗಮನಿಸಲೇಬೇಕಾಗುತ್ತೆ ಸರ್. ಯಾಕೆಂದರೆ ನಮಗೆ ರೋಗ, ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಕಿ ರೋಗ ಅಥವಾ ಬ್ರೌನ್ ಲೀಫ್ ಸ್ಪಾಟ್ ಅಂದರೆ ಏನು, ಕಂದು ಎಲೆ ಚುಕ್ಕೆ ರೋಗ ಮತ್ತು ದುಂಡಾಣ ರೋಗ ಅಂತೆಲ್ಲ ಮಾತು, ಯಾವುದೇ ರೋಗ ಆಗಿದ್ರೂ ಅಷ್ಟೇ ಸಾಮಾನ್ಯವಾಗಿ ಮಳೆ ಬೀಳುತ್ತಲ್ಲ, ಮಳೆ ಬಿದ್ದು ನಾಳೆ ಮತ್ತೆ ಬಿಸಿಲು ಬೀಳುತ್ತೆ, ಮತ್ತೆ ನಾಡಿದ ಮಳೆ ಬೀಳುತ್ತೆ, ಈ ಒಂದು ಸಂದರ್ಭಗಳಲ್ಲಿ ನಾವು ಯಥೇಚ್ಛವಾಗಿ ರೋಗಗಳನ್ನ ಗಮನಿಸ್ಬೋದಾಗಿದೆ. ಅದೇ ನಾವೇನಾದರೂ ಕೀಟಗಳಾದರೆ ಡ್ರೈ ಸ್ಪೆಲ್ ತುಂಬ ದಿನ ಇರುತ್ತಲ್ಲ, ಅಂದ್ರೇನು ವಾತಾವರಣದಲ್ಲಿನ ಉಷ್ಣಾಂಶ ಅಧಿಕವಾಗಿದ್ದಾಗ ಮಳೆ ಇಲ್ಲದೆ ಇದ್ದಾಗ ನಾವು ಕೀಟಗಳ ಸಂಖ್ಯೆನ ಯಥೇಚ್ಛವಾಗಿ ಗಮನಿಸ್ಬೋದಾಗಿದೆ. ಇದು ಈ ಒಂದು ವಾತಾವರಣ ಬಹುಮುಖ್ಯ ಪಾತ್ರ ವಹಿಸುತ್ತೆ ಸರ್. ರೋಗ ಮತ್ತು ಕೀಟಗಳ ಬಾಧೆಯಲ್ಲಿ ವಾತಾವರಣದ ಮೇಜರ್ ಒಂದು ಪಾಲಿದೆ ಸರ್. ಪ್ರಸಾದ್ ಅವರು, ಈಗ ಕೀಟಗಳಿಂದ ಬಾಧೆಗೊಳಗಾಗುವಂಥ ಭತ್ತದ ಸಸಿಗಳ ಬಗ್ಗೆ ಮಾತಾಡೋಣ. ಈಗ ಹಳದಿ ಕಾಂಡ ಕೊರಕ ಅಂಥೇಳಿ ಒಂದು ಪ್ರಮುಖವಾದಂಥ ತೊಂದರೆ ಭತ್ತಕ್ಕೆ ಬರುತ್ತೆ, ಅದ್ರ ಬಗ್ಗೆ ಹೇಳಿ. ಈಗ ಭತ್ತದಲ್ಲಿ ರೋಗಗಳು ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೋ, ಅಂದರೆ ನಾವು ಉತ್ತಮ ಇಳುವರಿಯನ್ನು ಪಡೆಯುವಲ್ಲಿ ರೋಗಗಳ ನಿರ್ವಹಣೆ ಎಷ್ಟು ಬಹುಮುಖ್ಯವಾಗಿರುತ್ತೋ, ಅದೇ ರೀತಿ ಕೀಟಗಳನ್ನು ನಾವು ಸರಿಯಾದ ಸಮಯದಲ್ಲಿ ಹತೋಟಿಯನ್ನು ಮಾಡದ್ದೇ ಆದರೆ ಆಯಿತು ಅಂದರೆ ಅಧಿಕ ಇಳುವರಿಯನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತೀವಿ. ಅದರಲ್ಲಿ ನಾವು ಪ್ರಮುಖವಾಗಿ ಯಾವ್ಯಾವ ಕೀಟಗಳನ್ನು ಹತೋಟಿ ಮಾಡ್ಬೋದು ಅಂದರೆ ಸುಮಾರು ಕೀಟಗಳಿದೆ ಭತ್ತಕ್ಕೆ, ಏಕೆಂದರೆ ಭತ್ತ ತುಂಬ ಓವರ್ ಲಾರ್ಜರ್ ಏರಿಯಾದಲ್ಲಿ ನಾವು ಬೆಳೆಯೋದ್ರಿಂದ ಅನೇಕ ಕೀಟಗಳು ಹವಾಗುಣಕ್ಕೆ ಅನುಗುಣವಾಗಿ ಕೀಟಗಳು ಉತ್ಪತ್ತಿಯಾಗಿವೆ. ಅದರಲ್ಲಿ ಪ್ರಮುಖವಾದವು ಅಂದರೆ ಹಳದಿ ಕಾಂಡ ಕೊರಕ, ಮತ್ತು ಎಲೆಗರಿ ಸುತ್ತುವ ಕೀಟ, ಮತ್ತು ಕಂದು ಜಿಗಿ ಹುಳ, ಅದೇ ರೀತಿ ಕೊಳವೆ ಹುಳ. ಅದೇ ನೀವು ಕೇಳಿದ ಪ್ರಕಾರ ಮೊದಲನೇದಾಗಿ ಹಳದಿ ಕಾಂಡ ಕೊರಕದ ಬಗ್ಗೆ ನಾವು ಮಾತಾಡೋಣ. ಹಳದಿ ಕಾಂಡ ಕೊರಕ ಇದು ಸಸಿಮಡಿಗಳಲ್ಲಿ ಕೂಡ ಬರುತ್ತೆ, ಆಮೇಲೆ ವಿವಿಧ ಬೆಳವಣಿಗೆ ಹಂತಗಳಲ್ಲೂ ಕೂಡ ಈ ಒಂದು ಕೀಟದ ಬಾಧೆಯನ್ನು ನಾವು ಗಮನಿಸ್ಬೋದಾಗಿದೆ. ಪ್ರಮುಖವಾಗಿ ಮೊದಲನೇದಾಗಿ ಸಸಿಮಡಿಗಳಲ್ಲಿ ಹೇಗಪ್ಪ ಬರುತ್ತೆ? ಸಸಿಮಡಿಗಳಲ್ಲಿ ನಾವು ಈಗ ಹಳೆ ಒಂದು ಕೊಯ್ಲಾದ ನಂತರ ಕೂಳೆಗಳನ್ನ ಬಿಟ್ಟಿರ್ತೀವಿ, ಅದೇ ಕೂಳೆ ಬಿಟ್ಟಿರೋದ್ರಿಂದ ಅಲ್ಲಿ ಅದು ವಂಶ ತನ್ನ ಕೋಶಗಳನ್ನ ಡೆವಲಪ್ ಮಾಡುತ್ತೆ, ಅಂದ್ರೆ ಏನು ತನ್ನ ಮರಿಗಳಲ್ಲಿ ಇರುತ್ತೆ, ಅಲ್ಲಿಂದ ಅದು ಸೈಕಲ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇನ್ಫೆಕ್ಟ್ ಆಗಿರ್ತಕ್ಕಂಥ ಗಿಡಗಳನ್ನ, ಈ ಒಂದು ಕೀಟದ ಬಾಧೆಗಳಾಗಿರ್ತಕ್ಕಂಥ ಗಿಡಗಳು ಕೋಶಾವಸ್ಥೆಯು ನಮ್ಮ ನರ್ಸರಿಲಿ ಏನು ನಾವು ಗಿಡಗಳನ್ನ ಟ್ರಾನ್ಸ್ಪ್ಲಾಂಟ್ ಅನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಬೆಳೆಸ್ತೀವಲ್ಲ ಸಸಿಮಡಿಗಳಲ್ಲಿ, ಅಲ್ಲಿಂದನೇ ಈ ಒಂದು ಇನ್ಫೆಸ್ಟೇಷನ್, ಈ ಒಂದು ಕೀಟದ ಬಾಧೆ ಶುರುವಾಗ್ತಾ ಹೋಗುತ್ತೆ. ಕೋಶಾವಸ್ಥೆಯಿಂದ ಇದು ನೆಕ್ಸ್ಟ್ ಅಲ್ಲಿ ಅಡಲ್ಟ್ ಆಗಿ ಅಲ್ಲಿ ಎಲೆಗಳ ತುದಿಗಳಲ್ಲಿ ಮೊಟ್ಟೆಗಳನ್ನಿಡಲು ಪ್ರಾರಂಭಿಸುತ್ತೆ. ಎಲೆಗಳ ತುದಿಗಳಲ್ಲಿ ಮೊಟ್ಟೆಗಳನ್ನಿಡುತ್ತೆ, ಸುಮಾರು 150-200 ಮೊಟ್ಟೆಗಳನ್ನ ಇಡುತ್ತೆ. 8-8 ಗುಂಪಿನಲ್ಲಿ ಸುಮಾರು 150-200 ಮೊಟ್ಟೆಗಳನ್ನ ಈ ಒಂದು ಕೀಟ ಇಡುತ್ತೆ ಎಲೆಗಳ ಅಂಚಿನಲ್ಲಿ ಅಥವಾ ತುದಿಗಳಲ್ಲಿ. ನಾವು ಆ ಒಂದು ಗಿಡಗಳನ್ನ, ಏನು ಆಲ್ರೆಡಿ ಕೀಟದ ಬಾಧೆಗಳಾಗಿರ್ತಕ್ಕಂಥ ಗಿಡಗಳು, ಆ ಮೊಟ್ಟೆಗಳು ನಮಗೆ ಸಾಧಾರಣವಾಗಿ ಕಾಣಲ್ಲ, ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಾವು ಅವನ್ನು ಕಾಣ್ಬೋದಾಗಿದೆ. ಇನ್ಫೆಕ್ಟ್ ಆಗಿರ್ತಕ್ಕಂಥ ಗಿಡಗಳನ್ನು ನಾವು ನಾಟಿ ಮಾಡಿದ್ದೇ ಆದಲ್ಲಿ ಆ ಒಂದು ಇನ್ಫೆಸ್ಟೇಷನ್, ಆ ಒಂದು ಸೈಕಲ್ಲು ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ, ತನ್ನ ಜೀವನ ಚಕ್ರವನ್ನು ಅದು ಮುಂದುವರಿಸ್ತಾ ಹೋಗುತ್ತಾ ಹೋಗುತ್ತೆ. ನಾವು ಒಂದು 12-15 ದಿನ ಆದ ನಂತರ, ನಾಟಿ ಆದ ನಂತರ, ನಾವು ಮರಿ ಹುಳುಗಳು ಎಲೆ ತುದಿಯನ್ನು ತಿನ್ನುತ್ತಾ ರಂಧ್ರಗಳನ್ನ ಮಾಡಲು ಶುರು ಮಾಡ್ತವೆ ಎಲೆ ಕೆಳಭಾಗದಲ್ಲಿ. ಅಂಥ ಎಲೆಗಳನ್ನ ನಾವು ಈಸಿಯಾಗಿ, ಅಂತ ಎಲೆ ಇರ್ತಕ್ಕಂಥ ಒಂದು ಗಿಡಗಳನ್ನ ಎತ್ತಿದಾಗ ಈಸಿಯಾಗಿ ಅದು ಬೇರಿನಿಂದ ಬೇರ್ಪಡುತ್ತೆ, ನೆಲದಿಂದ ಬೇರ್ಪಡುತ್ತೆ, ಈಸಿಯಾಗಿ ಬರುತ್ತೆ. ಈ ಒಂದು ಸಿಂಪ್ಟಮ್ಗೆ ನಾವೇನು ಹೇಳ್ತೀವಪ್ಪ ಅಂದರೆ ಡೆಡ್ ಹಾರ್ಟ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಅಂದರೆ ಏನು ಸುಳಿ ಸಾಯುವ ಒಂದು ಲಕ್ಷಣ ಅಂತಂದು ಕೂಡ ಇದನ್ನು ಕರಿಬೋದು. ಇದು ಪ್ರಮುಖವಾದ ಐಡೆಂಟಿಫೈ ಮಾಡ್ತಕ್ಕಂಥ ಒಂದು ಲಕ್ಷಣವಾಗಿದೆ ಡೆಡ್ ಹಾರ್ಟ್ ಸಿಂಪ್ಟಮ್ ಅಂತ. ಎಲೆಯ ಒಂದು ಬುಡಭಾಗದಲ್ಲಿ ರಂಧ್ರಗಳನ್ನ ಗಮನಿಸೋದಾಗಿರ್ಬೋದು, ಮತ್ತು ಎಲೆಯ ತುದಿಗಳು ಒಣಗಿರ್ತಕ್ಕಂಥದ್ದಾಗಿರ್ಬೋದು, ಇದು ಅದು ಒಂದು ಇನಿಷಿಯಲ್ ಸಿಂಪ್ಟಮ್ ಆಗಿರ್ತದೆ. ಅದೇ ರೀತಿ ನಾವು ಕಾಯಿ ಇನ್ನೇನು ಕಾಳು ಕಟ್ಟುವ ಸಮಯದಲ್ಲಿ, ಕಾಳು ಕಟ್ಟುವ ಸಮಯದಲ್ಲೂ ಕೂಡ ಈ ಒಂದು ಕೀಟದ ಬಾಧೆ ಒಳಗಾಯಿತು ಗಿಡ ಅಂದಾಗ ನಮಗೆ ಜೊಳ್ಳು ಭತ್ತ ಬರುತ್ತೆ. ಅದೇ ರೀತಿ ನಾವು ಬಿಳಿ ತೆನೆಗಳನ್ನ ನಾವು ಗಮನಿಸ್ಬೋದಾಗಿದೆ ಹೊಲದಲ್ಲಿ. ಇದು ಈ ಎರಡು ಒಂದು ಪ್ರಮುಖ ಲಕ್ಷಣಗಳಾಗಿರ್ತವೆ ಈ ಒಂದು ಕೀಟದ್ದು. ಈ ಕೀಟದ ನಿರ್ವಹಣೆ ಹೇಗಿರುತ್ತೆ, ಜೈವಿಕವಾಗೂ ಕೂಡ ನಿರ್ವಹಣೆ ಮಾಡ್ಬೋದಾ? ಎಸ್ ಸರ್, ಈ ಕೀಟವನ್ನು ನಾವು ಜೈವಿಕವಾಗೂ ಕೂಡ ನಿರ್ವಹಣೆ ಮಾಡ್ಬೋದು, ಮತ್ತು ನಾವು ಸೂಕ್ತ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ದಲ್ಲಿ ಈ ಕೀಟವನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್. ಏನಪ್ಪ ಅಂದರೆ, ಈಗ ನಾನು ನಿಮಗೆ ಮೊದಲೇ ಹೇಳಿದೆ, ಏನು ಈ ಒಂದು ಕೀಟ ಎಲೆಗಳ ತುದಿಗಳಲ್ಲಿ ಮೊಟ್ಟೆಗಳನ್ನ ಇಡುತ್ತೆ, ಸುಮಾರು 150-200 ಮೊಟ್ಟೆಗಳನ್ನ ಇಡುತ್ತೆ, ಎಂಟು ಗುಂಪು ಆಕಾರದಲ್ಲಿ ಇಡುತ್ತೆ ಅಂತ ಮಾತಾಡಿದೆ. ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ಏನು ಗಿಡಗಳನ್ನ ಕಲೆಕ್ಟ್ ಮಾಡ್ತೀವಿ, ಗಿಡಗಳನ್ನ ಕಲೆಕ್ಟ್ ಮಾಡಿ ಒಂದು ಕಡೆ ಇನ್ನೊಂದು ಕಡೆ ತೊಗೊಂಡು ನಾಟಿ ಮಾಡ್ತೀವಿ, ಸಸಿ ಮಡಿಗಳಿಂದ ನಾಟಿ ಮಾಡ್ತೀವಿ. ಆ ಸಸಿ ಮಡಿಗಳಿಂದ ತೊಗೊಂಡ ನಂತರ ಆ ಗಿಡಗಳ ತುದಿ ಎಲೆ ಇರುತ್ತಲ್ಲ, ಎಲೆಯ ತುದಿಗಳನ್ನ ಕಟ್ ಮಾಡಿಬಿಡ್ಬೇಕು. ಎಲೆ ಗಿಡದ ತುದಿಗಳನ್ನ ಕಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಕಟ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಬೇರೆ ತೊಗೊಂಡು ಸುಡಬೇಕು ಅಥವಾ ದೂರ ಬಿಸಾಕಬೇಕು. ಅಲ್ಲೇನಾಗುತ್ತೆ, ನಾವು ಪ್ರಾಥಮಿಕ ಹಂತದಲ್ಲೇ ನಾವು ಒಂದು ನಿರ್ವಹಣೆ ಮಾಡಿದಾಗ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸಮ್ಮರ್ ಪ್ಲೋಯಿಂಗ್, ಏನು ಒಂದು ಬೇಸಿಗೆ ಕಾಲದಲ್ಲಿ ಭೂಮಿನ ಉಳುಮೆ ಮಾಡಿ ಬಿಡ್ತಕ್ಕಂಥದ್ದು, ಆ ಒಂದು ಟೈಮಲ್ಲಿ ನಾವು ಉಳುಮೆ ಮಾಡಿ ಬಿಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಭೂಮಿಯಲ್ಲಿರ್ತಕ್ಕಂಥ ಕೀಟದ ಒಂದು ಕೋಶಾವಸ್ಥೆಯ ಕೀಟಗಳೇನಿರ್ತಾರಲ್ಲ, ಆ ಒಂದು ಕೀಟಗಳೆಲ್ಲ ಬಿಸಿಲಿಗೆ ಒಣಗಿ ಸತ್ತೋಗ್ತವೆ. ಅದು ಒಂದು ಪ್ರಮುಖವಾದಂಥದ್ದು. ಅದೇ ರೀತಿ ನಾಟಿ ಮಾಡೋದಕ್ಕಿಂತ ಮುಂಚೆ ತೆನೆನ ತಲೆ ಒಡೆಯೋದು ಅಥವಾ ತಲೆ ಕತ್ತರಿಸೋದು ಅಂತ ಹೇಳ್ತಾರೆ, ಅದನ್ನು ಮಾಡಿ ನಾವು ಆ ಒಂದು ಮಾಡಿದ್ದಂಥ ಸಸಿಗಳನ್ನ, ಕ್ಲೋರೋಪೈರಿಪಾಸ್ ಅಂತ ಒಂದು ಕೀಟನಾಶಕ ಇದೆ, ಕ್ಲೋರೋಪೈರಿಪಾಸ್ 20 EC 2 mL ಪರ್ ಲೀಟರ್ ಆಗಿ ಹಾಕ್ಕೊಂಡು ಅದರಲ್ಲಿ ಎದ್ದಿ ನಂತರ ನಾಟಿ ಮಾಡ್ತಕ್ಕಂಥದ್ದು. ಅದೇ ರೀತಿ ನಂತರ ನಾಟಿ ಮಾಡಿದ ನಂತರ ನಾವು ಸುಮಾರು ಎಕರೆಗೆ, ನಾನು ಆಗಲೇ ಹೇಳಿದ ಪ್ರಕಾರ, ಕ್ಲೋರೋಪೈರಿಪಾಸ್ 20 EC 2 mL ಪರ್ ಲೀಟರ್ ಅಥವಾ ಫ್ಲುಬೆಂಡಿಯಮೈಟ್ 20 WG 0.2 gram ಪರ್ ಲೀಟರ್ನ ನಾವು ಸ್ಪ್ರೇ ಮಾಡಿದ್ದೇ ಆಯಿತು, ಅದರಲ್ಲಿ ಈ ಕೀಟವನ್ನು ಹತೋಟಿಯನ್ನು ಮಾಡ್ಬೋದು. ಅದೇ ರೀತಿ ಈ ಕೀಟಕ್ಕೂ ಕೂಡ ನಾವು ಈ ಕೀಟಗಳ ಒಂದು ನಿರ್ವಹಣೆಯು ಕೂಡ ಯಥೇಚ್ಛವಾದ ಯೂರಿಯನ್ನು ಬಳಸಬಾರ್ದು, ಯಾಕೆಂದರೆ ಇಲ್ಲೂ ಕೂಡ ನಾವು ಯಥೇಚ್ಛವಾದ ಯೂರಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಈ ಕೀಟ ಈ ಭತ್ತದ ಬೆಳೆಯು ಬೇಗ ಕೀಟದ ಬಾಧೆಗೆ ತುತ್ತಾಗುತ್ತೆ. ಅದೇ ರೀತಿ ಈ ಕೀಟವನ್ನು ಹತೋಟಿ ಮಾಡಲಿಕ್ಕೋಸ್ಕರ ಜೈವಿಕ ನಿಯಂತ್ರಣ ಕೂಡ ಸಾಧ್ಯತೆ ಇದೆ. ಏನಪ್ಪ ಅಂದರೆ, ಟ್ರೈಕೋಗ್ರಾಮ ಅಂತ ಒಂದು ಪರಭಕ್ಷಕ ಕೀಟ ಇದೆ, ಆ ಕೀಟವನ್ನು ಮೊಟ್ಟೆಗಳನ್ನ ನಾವು ಎಕರೆಗೆ ಸುಮಾರು 25,000 ರೀತಿಯಲ್ಲಿ ಒಂದು 4-5 ಸಾರಿ ನಾವು ರಿಲೀಸ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೀಟವನ್ನು ಯಶಸ್ವಿಯಾಗಿ ಹತೋಟಿ ಮಾಡ್ಬೋದಾಗಿದೆ. ಆಮೇಲೆ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಹಕ್ಕಿಗಳನ್ನು ಕೂಡ ಓಡಿಸ್ತಾ ಇರೋ ಹಾಗೆ. ಹೌದು ಸರ್, ಅದು ಹಕ್ಕಿಗಳನ್ನು ಕೂಡ ತಿಂದುಬಿಡುತ್ತೆ ಅಂತ ಕಾರಣಕ್ಕಾಗಿ ಓಡಿಸೋಕೆ ಶುರು ಮಾಡ್ತಾರೆ ನಮ್ಮ ರೈತರು. ಅದು ಕೂಡ ಒಂದು, ಹಕ್ಕಿಗಳು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಸರ್. ಹಕ್ಕಿಗಳು ಕೂಡ ಕೊಳವೆ ಹುಳು ಅಥವಾ ಕೊಕ್ಕರೆ ರೋಗ ಅಂತ ಕರಿತೀವಿ ನಾವು. ಆ ಒಂದು ಕೊಳವೆ ಹುಳುಗಳ ನಿಯಂತ್ರಣದಲ್ಲಿ ಹಕ್ಕಿಗಳ ಪಾತ್ರ ತುಂಬ ಬಹುಮುಖ್ಯವಾಗಿದೆ ಸರ್. ಇದರಲ್ಲಿ ಹಳದಿ ಕಾಂಡ ಕೊರಕದ ನಿರ್ವಹಣೆಯಲ್ಲಿ ನಾವು ಇನ್ನೊಂದು ಬಹುಮುಖ್ಯವಾಗಿ ಲಿಂಗಾಕರ್ಷಕ ಬಲೆಗಳು ಅಂತ ಕರಿತೇವೆ ನಾವು. ಲಿಂಗಾಕರ್ಷಕ ಬಲೆಗಳು ಅಂದಾಗ ನಾವು ಈ ಬಲೆಗಳನ್ನ ಎರಡು ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಒಂದು, ನಮ್ಮ ಹೊಲದಲ್ಲಿ ಆ ಒಂದು ಕೀಟದ ತೀವ್ರತೆ ಅಥವಾ ಕೀಟದ ಒಂದು ಬಾಧೆ ಇದೆಯಾ ಇಲ್ಲೋ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಉಪಯೋಗಿಸ್ಕೋಬೋದು. ಮತ್ತು ಇನ್ನೂ ಒಂದು, ಆ ಕೀಟಗಳ ನಿರ್ವಹಣೆಗೂ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಪೆಸ್ಟ್ ಕಂಟ್ರೋಲ್ ಆಫ್ ಇಂಡಿಯಾ ಮತ್ತು ಹಿರಿ ರಿಸರ್ಚ್ ಹೈದರಾಬಾದಿಂದ ಕೂಡ ಇದನ್ನು ಶಿಫಾರಸು ಮಾಡಿದ್ದಾರೆ. ಫೆರಮೋನ್ ಟ್ರ್ಯಾಪ್ಸ್ ಅಥವಾ ಲಿಂಗಾಕರ್ಷಕ ಬಲೆಗಳು, ಈ ಬಲೆಗಳು ಗಂಡು ಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ಹೆಣ್ಣು ಹುಳುಗಳ ಜೊತೆ ಸಂಯೋಗ ಹೊಂದಿ ಅದು ವಂಶಾಭಿವೃದ್ಧಿ ಆಗೋದನ್ನು ಅಲ್ಲೇ ತಡೆಗಟ್ಟೋದ ಥರ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದರಿಂದ ನಾವು ಪೆಸ್ಟ್ ಪಾಪ್ಯುಲೇಷನ್ನು ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡ್ಬೋದು, ಪ್ಲಸ್ ಕೀಟನ ಕೂಡ ನಿಯಂತ್ರಣ ಮಾಡಿದಾಗುತ್ತೆ. ಇದು ನಾವು ನಮ್ಮ ಹೊಲದಲ್ಲಿ ಈ ಒಂದು ಕೀಟದ ಬಾಧೆ ಇದೆಯೋ ಅಥವಾ ಇಲ್ಲವೋ ಅಂತ ನಾವು ತಿಳ್ಕೋಬೇಕಾಯಿತು ಅಂದರೆ ಪ್ರತಿ ಎಕರೆಗೆ 2 ಉಪಯೋಗಿಸ್ಕೋಬೇಕು ಇದನ್ನು. ಏನು ಈ ಫೆರಮೋನ್ ಲ್ಯೂರ್ ಅಂತ ಏನು ಹೇಳಿದ್ನಲ್ಲ, ಲಿಂಗಾಕರ್ಷಕ ಬಲೆಗಳು ಅಂತ ಹೇಳಿದ್ನಲ್ಲ, ಟ್ಯಾಬ್ಲೆಟ್ ಥರ ಸಿಗುತ್ತೆ, ಅದನ್ನು ನಾವು ಪ್ರತಿ ಎಕರೆಗೆ 2 ಉಪಯೋಗಿಸ್ಕೋಬೇಕು. ನಮ್ಮ ಹೊಲದಲ್ಲಿ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳಿಕ್ಕೋಸ್ಕರ, ಅಥವಾ ನಾವು ಆ ಲಿಂಗಾಕರ್ಷಕ ಬಲೆಗಳನ್ನೇ ಯೂಸ್ ಮಾಡಿ ನಾನು ರೋಗವನ್ನು ನಿಯಂತ್ರಣ ಮಾಡ್ತೇನೆ ಅಂದಲ್ಲಿ ನಾವು ಪ್ರತಿ ಎಕರೆಗೆ ಒಂದು 8 ಈ ಲಿಂಗಾಕರ್ಷಕ ಬಲೆಗಳನ್ನ ಹಾಕೋಬೇಕಾಗುತ್ತೆ. ಅದು ಹಾಕಿದಾಗ ಆ ಹುಳುಗಳು ಬಲೆಗಳಿಗೆ ಅಟ್ರ್ಯಾಕ್ಟ್ ಆಗಿ ಗಂಡು ಹುಳುಗಳು ಬಂದು ಬೀಳುತ್ತೆ, ಅದನ್ನು ನಾವು ತೆಗೆದುಕೊಂಡು ಸಾಯಿಸಿದರೆ ಒಂದು ರೋಗ ಕೀಟದ ಹತೋಟಿಯನ್ನು ಮಾಡ್ಬೋದಾಗಿದೆ. ಆಗಲೇ ಹೇಳ್ತಾ ಇದ್ರಿ ಹಕ್ಕಿಗಳ ಬಗ್ಗೆ ಮಾತಾಡ್ತಾ, ಎಲೆ ಸುರುಳಿ ಹುಳು ಮತ್ತು ಕೊಳವೆ ಹುಳುಗಳನ್ನ ನಿಯಂತ್ರಿಸ್ಬೋದು ಹೇಗೆ ಅನ್ನೋದನ್ನ ನಮಗೂ ಕೂಡ ಕುತೂಹಲ ಇದೆ. ಈಗ ನಾವು ಇದರಲ್ಲಿ ಇನ್ನೊಂದು ಬಹುಮುಖ್ಯವಾದಂತಹ ಕೀಟಗಳಾದಂತಹ ಎಲೆ ಸುರುಳಿ ಹುಳು ಮತ್ತು ಕೊಳವೆ ಹುಳುಗಳ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸರ್. ಒಂದು ಎಲೆ ಸುರುಳಿ ಹುಳು, ಈ ಹುಳುಗಳು ಏನು ಮಾಡುತ್ತಪ್ಪ ಅಂದರೆ ಎಲೆಯನ್ನು ಸುರುಳಿ ಮಾಡುತ್ತೆ, 2 ಒಂದು ಎಲೆಯನ್ನು ಕವರ್ ಮಾಡುತ್ತೆ, ಒಂಥರ ಸುರುಳಿ ಕೊಳವೆ ಥರ ಸುರುಳಿ ಮಾಡುತ್ತೆ. ಅದ್ರ ಒಳಗಡೆ ಇದು ಕೀಟ ಜೀವಿಸ್ತಾ ಬರುತ್ತೆ, ಅದ್ರ ಒಳಗಡೆ ಇದು ಕೆರೆದು ಒಂದು ಪತ್ರ ರಿತ್ತನ್ನು ತಿನ್ನೋದಾಗಿರ್ಬೋದು ಅಥವಾ ಎಲೆಯನ್ನು ತಿನ್ನೋದಾಗಿರ್ಬೋದು ಆ ಥರ ಕಾಣುತ್ತೆ ಸರ್. ನಾವು ಈ ಇದನ್ನು ನಾವು ನೋಡಿದಾಗ ದೂರದಿಂದ ನಾವು ಗಮನಿಸಿದೆ ಆಯಿತು ಅಂದರೆ ಎಲೆಗಳು ಒಂಥರ ಬಿಳಿ ಆಕಾರದಾಗೆ ನಮಗೆ ಗೋಚರಿಸ್ತವೆ ಸರ್. ಈ ಒಂದು ಹುಳುಗಳನ್ನು ನಾವು ಹೇಗೆ ನಿಯಂತ್ರಿಸ್ಬೋದಪ್ಪ ಅಂದರೆ ಫ್ಲುಬೆಂಡಿಯಮೈಡ್ 20 WG ಅಂತ ಒಂದು ಕೀಟನಾಶಕ ಬರುತ್ತೆ ಸರ್, ಅದನ್ನು 0.2 gram ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಈ ರೋಗವನ್ನು ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಸರ್. ಅದೇ ರೀತಿ ನೀವು ಕೇಳಿದ್ರಿ ಕೊಳವೆ ರೋಗ ಅಂತ, ಕೊಳವೆ ಹುಳು ಅಂತಂದೇಳಿ, ಕೊಳವೆ ಹುಳು ಅಥವಾ ರೈತರು ಕೊಕ್ಕರೆ ರೋಗ ಅಂತ ಕರೀತಾರೆ ಅದಕ್ಕೆ. ನೀವಾಗಲೇ ಮಾತಾಡ್ತಿರುವಾಗ ತುಂಬ ಇಂಟ್ರೆಸ್ಟ್ ಆಗಿ ಒಂದು ತುಂಬ ಕುತೂಹಲತೆಯಿಂದ ಕೇಳಿದ್ರಿ ನನ್ನ, ಕೊಕ್ಕರೆಗಳೆಲ್ಲ ಬರುತ್ತೆ, ರೈತರೆಲ್ಲ ಕೊಕ್ಕರೆಗಳನ್ನ ಓಡಿಸ್ತಾರೆ ಭತ್ತ ತಿನ್ನೋದಂತಂದು. ಇಲ್ಲ, ಕೊಕ್ಕರೆಗಳು ಬರೋದು ಭತ್ತ ತಿನ್ನಲಿಕ್ಕೋಸ್ಕರ ಅಲ್ಲ ಸರ್, ಭತ್ತದ ಗದ್ದೆಯಲ್ಲಿ ಇರ್ತಕ್ಕಂಥ ಈ ಒಂದು ಹುಳುಗಳನ್ನು, ಕೊಳವೆ ಹುಳುಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಂತಹ ರೂಟ್ ಗ್ರಬ್ಸ್ ಆಗಿರ್ಬೋದು, ಇವನ್ನ ತಿನ್ನಲಿಕ್ಕೆ ಆ ಒಂದು ಕೊಕ್ಕರೆಗಳು ಬರ್ತಕ್ಕಂಥದ್ದು ಸರ್. ಅದಕ್ಕೋಸ್ಕರ ರೈತರು ಇದನ್ನು ಕೊಕ್ಕರೆ ರೋಗ ಅಂತಂದು ಕೂಡ ಕರೀತಾರೆ ಸರ್. ಈ ಕೀಟ ಏನು ಮಾಡುತ್ತಪ್ಪ ಅಂದರೆ ಎಲೆಗಳ ತುದಿಗಳನ್ನು ಕತ್ತರಿಸುತ್ತೆ ಸರ್, ಕತ್ತರಿಸಿ ಎಲೆಗಳನ್ನು ಇದು ಕೂಡ ಕೊಳವೆ ಆಕಾರದಲ್ಲಿ ಮಾಡಿಕೊಂಡು ಒಳಗಡೆ ಜೀವಿಸುತ್ತೆ ಸರ್. ಕತ್ತರಿಸಿದ ಮೇಲೆ ಒಳಗಡೆ ಜೀವಿಸ್ತಾ ಒಳಗಡೆ ಕೆರೆದು ಏನು ಒಂದು ಹಸಿರು ಭಾಗ ಏನಿರುತ್ತೆ, ನಾವಾಗಲೇ ಮಾತಾಡಿದೆ ಪತ್ರರಿತನ್ನು ಇದು ಕೆರೆದು ತಿನ್ನುತ್ತೆ ಸರ್. ಇದು ಒಂದು ಈ ಕೀಟದ ಒಂದು ಪ್ರಮುಖ ಲಕ್ಷಣವಾಗಿದೆ ಸರ್. ಇದು ಕಟ್ಟಾದಂಥ ಪೋಷಣೆ ಏನು ಕೆಳಗಡೆ ತೇಲ್ತಾ ಇರುತ್ತೆ, ಅದರೊಳಗಡೆ ಹುಳುಗಳು ಕೂಡ ಇರುತ್ತೆ. ಆ ಹುಳುಗಳನ್ನು ಅರಸಿ ಕೊಕ್ಕರೆಗಳು, ಹಕ್ಕಿಗಳು, ಪಕ್ಷಿಗಳು ಬರುತ್ತೆ ಸರ್, ಬಂದು ತಿಂದು ಆ ಒಂದು ಹುಳುಗಳನ್ನು ನಿಯಂತ್ರಿಸುತ್ತೆ. ಈಗ ಸಾಮಾನ್ಯವಾಗಿ ಎರಡು ಕೀಟಗಳ ಬಗ್ಗೆ ಹೇಳಿದ್ರಿ ನೀವು, ಎಲೆ ಸುರುಳಿ ಹುಳು ಮತ್ತು ಕೊಳವೆ ಹುಳು ಅಥವಾ ಕೊಕ್ಕರೆ ಹುಳು ಬಗ್ಗೆ ಹೇಳಿದ್ರಿ. ಈಗ ಇವುಗಳನ್ನ ರೈತರು ಸಾಮಾನ್ಯವಾಗಿ ಗುರುತಿಸೋದು ಹೇಗೆ ಸರ್? ಈಗ ಎಲೆ ಸುರುಳಿ ಹುಳು ಮತ್ತು ಕೊಳವೆ ಹುಳು, ಎಲೆ ಸುರುಳಿ ಹುಳಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಗಳು ಎರಡು ಹಂಚುಗಳಿಂದ ಅಥವಾ ಎರಡು ಹೆಂಡುಗಳಿಂದ ಕವರ್ ಆಗಿರುತ್ತೆ, ಅಂದರೆ ಸುರುಳಿಯಾಕಾರ ಸುತ್ತಿಕೊಳ್ಳುತ್ತೆ, ಮತ್ತು ಅಕ್ಕಪಕ್ಕದ ಎಲೆಗಳನ್ನೂ ಕೂಡ ಅದು ಎಳೆದುಕೊಂಡು ಸುರುಳಿಯಾಕಾರ ಸುತ್ತಿ ಅದರೊಳಗಡೆ ಜೀವಿಸುತ್ತೆ ಸರ್. ಇಲ್ಲಿ ಯಾವುದೇ ಅಂಥ ಎಲೆಗಳನ್ನ ಕಟ್ ಮಾಡೋದಿಲ್ಲ. ಅದೇ ನಾವು ಕೊಳವೆ ಹುಳಕ್ಕೆ ಬಂದಾಗ ಕೊಳವೆ ಹುಳು ಏನು ಮಾಡುತ್ತಪ್ಪ ಅಂದರೆ ಎಲೆಗಳ ಮೇಲ್ಭಾಗವನ್ನು ಕಟ್ ಮಾಡುತ್ತೆ. ತುದಿ ಏನಿರುತ್ತಲ್ಲ ಎಲೆಗಳ ತುದಿಗಳನ್ನು ಕಟ್ ಮಾಡಿ ಅದನ್ನು ಕೊಳವೆ ಆಕಾರದಲ್ಲಿ ಸುರುಳಿ ಸುತ್ತಕೊಂಡು ಅದರೊಳಗಡೆ ಇದು ಜೀವಿಸುತ್ತೆ ಸರ್. ಮತ್ತು ನಾವು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಾಗಿ ಏನು ಗಮನಿಸ್ಬೋದಪ್ಪ ಅಂದರೆ ಕೊಳವೆ ಹುಳುಗಳಲ್ಲಿ ಒಂದು ಏಣಿಯಾಕಾರದ ಒಂದು ಸ್ಟ್ರಕ್ಚರ್ ಲೀಫ್ ಮೇಲೆ ನಾವು ಗಮನಿಸ್ಬೋದಾಗಿದೆ ಸರ್. ಪ್ಯಾರಲೈಸ್ ಸ್ಟ್ರಕ್ಚರ್ಸ್, ಅದು ಕೆರೆದು ಕೆರೆದು ತಿಂದಿರ್ತಕ್ಕಂಥದ್ದು ನಾವು ಗಮನಿಸ್ಬೋದಾಗಿದೆ ಸರ್. ಈ ಕೊಳವೆ ಹುಳುಗಳ ನಿಯಂತ್ರಣ ನಾವು ಯಶಸ್ವಿಯಾಗಿ ಹೇಗೆ ಮಾಡ್ಬೋದು ಅಂದರೆ ಸರ್, ಒಂದು ಈ ಕೊಳವೆ ಹುಳುಗಳು ಒಂದು ಹೊಲಗಳಲ್ಲಿ ಇರ್ತಕ್ಕಂಥ ಯಥೇಚ್ಛವಾದ ನೀರಿದ್ದಾಗ ನೀರಿನಲ್ಲೇ ತೇಲ್ತಾ ಇರುತ್ತೆ ಸರ್. ನೀರಿನಲ್ಲಿ ತೇಲೋದ್ರಿಂದ ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ಹೋಗ್ತಕ್ಕೆ ಹೆಲ್ಪ್ ಆಗುತ್ತೆ. ಯಥೇಚ್ಛವಾದ ನೀರನ್ನು ನಾವು ಮೇಂಟೈನ್ ಮಾಡಿದಾಗ ಇದು ಸಾಮಾನ್ಯವಾಗಿ ರಾತ್ರಿ ಹೊತ್ತು ಗಿಡಗಳ ಮೇಲೆ ಬಂದು ಗಿಡಗಳನ್ನ ಕೆಳಭಾಗದಲ್ಲೇ ಇರುತ್ತೆ ಸರ್. ಇದು ಅಂದರೆ ನೆಲದ ಇದರಲ್ಲೇ ಇರುತ್ತೆ, ಬಟ್ ಬುಡದಲ್ಲೇ ಇರುತ್ತೆ, ಗಿಡದ ಬುಡದಲ್ಲಿ. ರಾತ್ರಿ ಹೊತ್ತು ಈ ಮೇಲಕ್ಕೆ ಬಂದು ಎಲೆಗಳನ್ನೆಲ್ಲ ಕಟ್ ಮಾಡಿ ತಿಂದು ಸುರುಳಿಯ ಕೊಳವೆ ಆಕಾರದಲ್ಲಿ ಮಾಡಿಕೊಂಡು ಮತ್ತೆ ಅದರಲ್ಲಿ ಜೀವಿಸ್ತಾ ಇರುತ್ತೆ. ಇದೊಂದು ನಾವು ಹೇಗೆ ಹತೋಟಿ ಮಾಡಬೇಕಪ್ಪ ಅಂದರೆ, ಒಂದು ನೀರನ್ನು ಬಸಿಬೇಕು ಸರ್. ನೀರನ್ನು ಬಸಿದಾಗ ಏನಾಗುತ್ತೆ, ಇದಕ್ಕೆ ತೇವಾಂಶ, ಸರಿಯಾದ ತೇವಾಂಶ ಸಿಗದೇ ಇದ್ದ ಕಾರಣ ಅಲ್ಲಿ ಡ್ರೈ ಆಗಿ ಸಾಯ್ತಕ್ಕಂಥದ್ದೊಂದು ಆಗುತ್ತೆ ಸರ್. ಮತ್ತು ಇನ್ನೊಂದು ಸಾಮಾನ್ಯವಾಗಿ ತುಂಬ ವರ್ಷಗಳಿಂದ ರೈತರು ಏನು ಪ್ರಾಕ್ಟೀಸ್ ಫಾಲೋ ಮಾಡ್ತಿದ್ದಾರೆ ಅಂದರೆ, ಈಗ ಸೀಮೆಎಣ್ಣೆ ಗಮನಿಸಿರ್ಬೋದು, ಎಕರೆಗೆ ಒಂದು 250 ml ಸೀಮೆಎಣ್ಣೆನ ಒಂದು ಚೀಲದಲ್ಲಿ ನೆನೆಸಿ ಈಗ ಮಡಿಗೆ ನೀರು ಬರುವ ಪ್ರಾರಂಭಿಕ ಹಂತದಲ್ಲಿ ಅಲ್ಲಿ ಇಟ್ಬಿಡ್ತಾರೆ. ಅಲ್ಲಿ ಇಟ್ಟಾಗ ಏನಾಗುತ್ತೆ, ಬಟ್ಟೆ ಅಥವಾ ಗೋಣಿಚೀಲ, ಗೋಣಿಚೀಲಕ್ಕೆ ಸೀಮೆಎಣ್ಣೆ ಹದ್ದಿ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಬರ್ತಕ್ಕಂಥ ನೀರು ಸೀಮೆಎಣ್ಣೆ ಜೊತೆ ಮಿಶ್ರಣ ಆಗಿ ಹೊಲದಲ್ಲಿ ಬರುತ್ತೆ ಸರ್. ಹೊಲ ತುಂಬ ಆಗುತ್ತೆ. ಹೊಲ ತುಂಬ ಆದಾಗ ಏನಾಗುತ್ತಪ್ಪ ಅಂದರೆ, ಅದು ಈ ಆ ಕಂಡೀಷನ್ನು ಈ ಒಂದು ಹುಳುಗಳಿಗೆ ಜೀವಿಸಲು ಸೂಕ್ತ ಅಲ್ಲ. ಸೊ ಹಾಗಾಗಿ ಆ ಹುಳುಗಳು ಸಾಯ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ. ಮತ್ತು ರೈತ ಬಂದವರು ಯಾವುದೇ ಕಾರಣಕ್ಕೂ ಸೀಮೆಎಣ್ಣೆನ ಸ್ಪ್ರೇ ಮಾಡಲಿಕ್ಕೆ ಹೋಗ್ಬಾರ್ದು, ಎಲೆಗಳ ಮೇಲೆ ಸೀಮೆಎಣ್ಣೆ ಯಾವುದೇ ಕಾರಣಕ್ಕೂ ಸೋಕ್ಬಾರ್ದು ಸರ್. ಸರಿ ಸರ್, ಇದು ನೆಲಮಟ್ಟದಲ್ಲೇ ಮಾತ್ರ. ಏನು ಒಂದು ಇರಿಗೇಷನ್, ಇದು ಒಂದು ಪುರಾತನ ಕಾಲದಿಂದ ರೈತರು ಕೆಲವೊಂದು ಕಡೆ ಫಾಲೋ ಮಾಡ್ತಿರ್ತಕ್ಕಂಥ ಒಂದು ಮೆಥಡ್ ಆಗಿದೆ ಸರ್. ಈ ಪಾರಂಪರಿಕ ಜ್ಞಾನ ಕೂಡ ಡೆವಲಪ್ ಮಾಡುವಂಥದ್ದು ಬಹಳ ಉತ್ತಮ ಅಂತ. ಹೌದು ಸರ್, ಕೆಲವೊಂದು ಕೀಟಗಳು ಅದೇ ರೀತಿಯಾಗಿ ನಾವು ಹತೋಟಿಗೆ ತರಬೇಕಾಗುತ್ತೆ. ನೀವು ವಿಜ್ಞಾನಿಗಳಾಗಿ ಈ ಥರದ ಪಾರಂಪರಿಕ ಜ್ಞಾನ ಇದೆಯಲ್ಲ, ಹತೋಟಿ ಮಾಡುವಂಥ ಕ್ರಮಗಳು ಈ ಥರದ್ದೇ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜ್ಞಾನಗಳು, ಇದನ್ನು ಡೆವಲಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಸರ್, ಪ್ರಯತ್ನ ಪಡ್ತಿದ್ದೀವಿ ಸರ್, ಪಟ್ಟಿದ್ದಾರೆ. ಕೆಲವೊಂದು ಕಡೆ ವಿಜ್ಞಾನಿಗಳೇ ಕೂಡ ಫಾರ್ಮರ್ಸಿಗೆ, ಯಾಕೆಂದರೆ ಎಷ್ಟೇ ಕೀಟನಾಶಕಗಳು, ಕೆಲವೊಂದು ಕೀಟನಾಶಕಗಳು ಅವಕ್ಕೆ ತಾಗೋದೇ ಇಲ್ಲ. ಅಂದರೆ ಏನು, ಅವು ಜೀವಿಸ್ತಕ್ಕಂಥ ಸ್ಥಳವೇ ಬೇರೆ ಆಗಿರುತ್ತೆ, ನಾವು ಸಿಂಪಡಣೆ ಮಾಡ್ತಕ್ಕಂಥ ಸ್ಥಳವೇ ಬೇರೆ ಆಗಿರುತ್ತೆ. ಆದ ಕಾರಣದಿಂದ ಏನು ಮಾಡ್ತಾರಪ್ಪ ಅಂದರೆ, ಕೆಲವೊಂದು ಪಾರಂಪರಿಕ ಬೆಳೆಗಳ, ಪಾರಂಪರಿಕ ಏನು ಪದ್ಧತಿಗಳನ್ನ ನಾವು ಕೂಡ ಪ್ರಮೋಟ್ ಮಾಡಲೇಬೇಕಾಗುತ್ತೆ ಸರ್. ಇದನ್ನು ಹೇಳ್ತಿದ್ದಾರೆ ಸರ್, ರೆಕಮೆಂಡೇಷನ್ ಏನಿದೆ ಈ ಒಂದು ನಿರ್ವಹಣಾ ಕ್ರಮದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಲ್ಲ, ಇನ್ನೊಂದೇನು ಅಂತೇಳಿದ್ರೆ ನನಗೆ ಕುತೂಹಲ ಇರುವಂಥದ್ದು, ಈ ರಾಸಾಯನಿಕ ಬಳಸೋದಕ್ಕಿಂತ ಜೈವಿಕವಾಗಿ ಇದು ಇದರೆಲ್ಲ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ? ಸಾಧ್ಯತೆಗಳಿದೆ ಸರ್, ಖಂಡಿತವಾಗೂ ಸಾಧ್ಯತೆಗಳಿದೆ. ಅದು ವಾತಾವರಣದಲ್ಲೇ ಒಂದು ಸಮತೋಲನತೆಯನ್ನು ಪುರಾತನ ಕಾಲದಿಂದನೂ ಎಲ್ಲ ಬ್ಯಾಲೆನ್ಸ್ ಆಗಿ ಬಂದಿದೆ ಸರ್. ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ ನಮ್ಮ ರೈತರು ಏನು ಮಾಡ್ತಾರೆ ಅಂದಾಗ ಪ್ರತಿಯೊಂದು ಕೀಟಕ್ಕೂ ಪರಭಕ್ಷಕ ಅಥವಾ ಪರಾವಲಂಬಿ ಕೀಟಗಳು, ಮಿತ್ರ ಕೀಟಗಳು, ನಮಗೆ ಮಿತ್ರ ಕೀಟಗಳು, ಆ ಕೀಟಗಳು ವಾತಾವರಣದಲ್ಲಿ ಇದ್ದೇ ಇರುತ್ತೆ ಸರ್, ನಮ್ಮ ಎನ್ವೈರನ್ಮೆಂಟಲ್ಲಿ ಇದ್ದೇ ಇರುತ್ತೆ. ಹೇಗೆ ಹಾವಿಗೆ ಹದ್ದಿದೆ, ಕಪ್ಪೆಗೆ ಹಾವಿದೆ, ಈ ಥರ ಒಂದು ಜೀವನ ಚಕ್ರ ಏನು ಫುಡ್ ಚೈನ್ ಇದೆಯಲ್ಲ ಸರ್, ಅದೇ ಥರ ಈ ಒಂದು ಪ್ರತಿಯೊಂದು ಹಾನಿಕಾರಕ ಕೀಟಗಳಿಗೆ ಪರಭಕ್ಷಕ ಅಥವಾ ಪರಾವಲಂಬಿ ಕೀಟಗಳು ಕೂಡ ಇದ್ದೇ ಇದೆ ಸರ್. ನಾವು ರೈತರುಗಳು ಏನು ಮಾಡ್ತಾರೆ ಅಂದರೆ ಹೊಲದಲ್ಲಿ ರೋಗ ಇರಲಿ ಕೀಟ ಇರಲಿ ಬಿಡಲಿ ಯಥೇಚ್ಛವಾದ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಅದು ಮಿತ್ರ ಕೀಟಗಳಿಗೂ ಕೂಡ ಅಫೆಕ್ಟ್ ಆಗುತ್ತೆ ಸರ್. ಇಲ್ಲದೆ ಏನಾದರೂ ನಾವು ಆ ರೀತಿ ಅನವಶ್ಯಕವಾಗಿ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳದೆ ಹೋದರೆ ಅದೇ ಬ್ಯಾಲೆನ್ಸ್ ಆಗುತ್ತೆ ಸರ್. ನೇಚರಲ್ಲಿ ಇರ್ತಕ್ಕಂಥ ಒಂದು ಪರಭಕ್ಷಕ ಪರಾವಲಂಬಿ ಕೀಟಗಳು ಅದೇ ಮ್ಯಾನೇಜ್ ಮಾಡುತ್ತೆ ಸರ್. ಭಾಳ ಒಳ್ಳೆ ಮಾತು ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ ಜೈವಿಕವಾಗಿ ಅದೇ ಪ್ರಕೃತಿ ತಂತಾನೆ ನಿಯಂತ್ರಿಸ್ಕೊಳ್ಳುತ್ತೆ ಅನ್ನೋಂಥದ್ದು ಮೊದಲಿಂದನೂ ಕೂಡ ಇರುವಂಥ ಮಾತು. ಬಹುಶಃ ನಮ್ಮ ಪಾರಂಪರಿಕ ಜ್ಞಾನದ ಜೊತೆಗೆ ನಾವು ತಳಕ್ ಹಾಕೊಂಡ್ರೆ ಇವೆಲ್ಲವೂ ಕೂಡ ಈ ಜ್ಞಾನ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಹಿಂದಿನವರೆಲ್ಲ ಆ ಥರ ಮಾಡ್ತಾ ಇದ್ರು, ಜೈವಿಕವಾಗಿ ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಹಿಂದೆಲ್ಲ ಭತ್ತ ಬೆಳೆದಿರಲ್ಲ, ರಾಸಾಯನಿಕಗಳು ಬರೋಕ್ಕಿಂತ ಮುಂಚೆ ಭತ್ತ ಬೆಳೆದಿರೋ ಸಾಕಷ್ಟು ಲಾಭವನ್ನು ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಅದೊಂದು ಕ್ರಮ, ಅದು ಆ ಕ್ರಮವನ್ನು ಬಳಸೋದ್ರಿಂದ ಬಹುಶಃ ಒಳ್ಳೆಯ ಆಹಾರವನ್ನು ಕೂಡ ನಾವು ತಗೊಳ್ಬೋದು. ಈಗ ರಾಸಾಯನಿಕ ಬಳಸಿದಂಥ ಆಹಾರನ ತಗೊಳ್ಳೋದಕ್ಕಿಂತ ನಮ್ಮ ಆರೋಗ್ಯವು ಕೂಡ ಕೆಡುತ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ಆರೋಗ್ಯವಂತ ಆಹಾರವನ್ನು ನಾವು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಪ್ರಸಾದ್ ಅವರೇ, ಈಗ ಕೊನೆಯದಾಗಿ ಕಂದು ಜಿಗಿ ಹುಳು ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡಿ. ಅದರ ನಿರ್ವಹಣೆ ಹೇಗೆ ಮತ್ತು ಅದರಿಂದ ಬೆಳೆನ ರಕ್ಷಿಸ್ಕೊಳ್ಳೋದು ಹೇಗೆ? ಖಂಡಿತವಾಗಿ ಸರ್, ಕಂದು ಜಿಗಿ ಹುಳು ಕೂಡ ಒಂದು ಬಹುಮುಖ್ಯ ಕೀಟ ಆಗಿದೆ ಸರ್. ಈಗ ನಾವು ಮಾತಾಡ್ತಾ ಹೋದರೆ ಭತ್ತದಲ್ಲಿ ತುಂಬ ಕೀಟಗಳ ಒಂದು ಲೀಸ್ಟೇ ಇದೆ ಸರ್, ಒಂದು ಸಾಲೆ ಇದೆ. ಬಟ್ ಅದರಲ್ಲಿ ಬಹುಮುಖ್ಯವಾದಂಥದ್ದು ನಾನು ಮೊದಲನೇ ಮಾತಾಡಿದ ರೀತಿ ಹಳದಿ ಕಾಂಡ ಕೊರಕ ಆಗಿರ್ಬೋದು, ಎಲೆ ಸುರುಳಿ ರೋಗ ಆಗಿರ್ಬೋದು, ಕೊಳವೆ ಕೀಟ ಆಗಿರ್ಬೋದು, ಅದೇ ರೀತಿ ಇದು ಕಂದು ಜಿಗಿ ಹುಳು ಕೂಡ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಸರ್. ಈ ಕಂದು ಜಿಗಿ ಹುಳು ಸ್ಟಾರ್ಟಿಂಗ್ ಹೇಗಾಗುತ್ತೆ, ಹೇಗೆ ಗಮನಿಸ್ಬೋದು ನಾವು ಅಂದರೆ, ಎಲೆಗಳ ಹಂಚು ಇರುತ್ತಲ್ಲ, ಎಲೆಗಳ ಒಂದು ತುದಿಯಾಗಿದ್ದು ಎಲೆಗಳ ಹಂಚುಗಳು ತುದಿಯಲ್ಲ, ಆ ಕಡೆ ಎಲೆಗಳ ಹಂಚುಗಳಲ್ಲಿ ನಾವು ಹಳದಿ ಬಣ್ಣವನ್ನು ಗಮನಿಸ್ಬೋದಾಗಿರುತ್ತದೆ. ಈ ಒಂದು ಕೀಟಬಾಧೆಗೊಳಗಿರ್ತಕ್ಕಂಥ ಹೊಲ ಅಥವಾ ಈ ಒಂದು ಕೀಟಬಾಧೆಗೊಳಗಿರ್ತಕ್ಕಂಥ ಗದ್ದೆನ ನಾವು ಗಮನಿಸಿದ್ದೇ ಆದರೆ, ಗದ್ದೆಯ ನಡುಭಾಗದಲ್ಲಿ ನಾವು ವೃತ್ತಾಕಾರದಲ್ಲಿ ಸುಟ್ಟಂತೆ ನಾವು ಬಾಧಿಸುತ್ತೆ, ಅಂದರೆ ಏನು ಗೋಚರಿಸುತ್ತೆ. ನಾವು ಸ್ವಲ್ಪ ದೂರದಿಂದ ನಿಂತು ವೀಕ್ಷಿಸಿದಾಗ ಎಲ್ಲದ ಹೊಲದ ಮಧ್ಯಭಾಗ ಒಂಥರ ಏನೋ ಸುಟ್ಟಿದೆ, ಪ್ಯಾಚಲ್ಲಿ ನಮಗೆ ಗಮನಿಸ್ಬೋದಾಗಿದೆ. ನಾವು ಈ ಕೀಟ ಬಾಧೆ ಒಳಗಾಗಿರ್ತಕ್ಕಂಥ ಗಿಡಗಳನ್ನ ನಾವು ಹೋಗಿ ಪರೀಕ್ಷಿಸಿದ್ದೇ ಆಯಿತು ಅಂದರೆ, ನಾವು ಅಲ್ಲಿ ಕೆಳಭಾಗದಲ್ಲಿ ಹೋಗಿ ಅಥವಾ ಬುಡಭಾಗದಲ್ಲಿ ಹೋಗಿ ನಾವು ಮುಟ್ಟಿದ್ದೇ ಆಯಿತು ಅಂದರೆ, ನಮಗೆ ಅಂಟು ದ್ರವ ಕೈಗಂಟುಕೊಳ್ಳುತ್ತೆ. ಅದು ಈ ಕೀಟದ ಒಂದು ಬಹುಮುಖ್ಯ ಲಕ್ಷಣವಾಗಿರುತ್ತೆ. ಈ ಕೀಟ ಹೇಗೆ ಬರುತ್ತಪ್ಪ ಅಂದರೆ, ಈಗ ರೈತರುಗಳು ಏನು ಮಾಡ್ತಾರಪ್ಪ ಅಂದರೆ, ಕೆಲವೊಬ್ಬರು ಸೂಕ್ತ ಬೇಸಾಯ ಕ್ರಮ ಅನುಸರಿಸೋದೇ ಇಲ್ಲ, ನನಗೆ ಇರ್ತಕ್ಕಂಥ ಜಾಗದಲ್ಲೇ ಇನ್ನೂ ಹೆಚ್ಚು ಬೆಳೀಬೇಕು ನಾನು ಹಂಗಂತ ಹೇಳಿಕೊಂಡು ಅಥವಾ ಸರಿಯಾಗಿ ನಾಟಿ ಮಾಡಿಸ್ದೆ ತುಂಬ ಹತ್ತತ್ರವಾಗಿ ನಾಟಿ ಮಾಡಿಸ್ಬಿಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತಪ್ಪ ಅಂದರೆ, ಈ ಒಂದು ಕೀಟದ ಬಾಧೆ ಅತಿ ಹೆಚ್ಚು ಕಂಡುಬರುತ್ತೆ ಸರ್. ಈ ಕೀಟವನ್ನು ನಿಯಂತ್ರಿಸಲು ಕೂಡ ಬೇಸಾಯ ಕ್ರಮ ಬಹುಮುಖ್ಯವಾಗುತ್ತೆ. ಹೇಗಪ್ಪ ಅಂದರೆ, ಈಗ ನಾನು ಮೊದಲೇ ಮಾತಾಡಿದ ರೀತಿ ಅಂತರ, ಗಿಡದಿಂದ ಗಿಡಕ್ಕೆ ಅಂತರ ಏನಿದೆಯಲ್ಲ, ಆ ಅಂತರನ ಸ್ವಲ್ಪ ಜಾಸ್ತಿ ಮಾಡಬೇಕು. ಪ್ರತಿ 8-10 ಸಾಲು ಆದಮೇಲೆ ನಾಟಿಯಲ್ಲಿ ಪ್ರತಿ 8-10 ಸಾಲು ಆದಮೇಲೆ ಮತ್ತೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಸರ್. ಇಕ್ಕಲು ಬಿಡೋದು ಅಂತ ಹೇಳ್ತಾರೆ, ಲೋಕಲ್ ಸಾಮಾನ್ಯ ಭಾಷೆಯಲ್ಲಿ ಇಕ್ಕಲು ಬಿಡೋದು ಅಂತ ಹೇಳ್ತಾರೆ. ಆ ಒಂದು ಇಕ್ಕಲನ್ನು ನಾವು ಬಿಟ್ಟಾಗ ಅದು ಆ ಸಾಮಾನ್ಯವಾಗಿ ಆ ಗಾಳಿ ಬೆಳಕು ಕ್ಲೀನಾಗಿ ಅಲ್ಲಿ ಒಂದು ತಲುಪಿದಾಗ ಈ ಒಂದು ಕೀಟದ ಒಂದು ತೀವ್ರತೆಯನ್ನು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ ಸರ್. ಅದೇ ರೀತಿ ಕೀಟ ಕಂಟ್ರೋಲ್ ಮಾಡಲಿಕ್ಕೆ ಕೀಟನಾಶಕಗಳು ಕೂಡ ಲಭ್ಯತೆ ಇದೆ, ಕೀಟನಾಶಕಗಳ ಲಭ್ಯತೆಯೂ ಕೂಡ ಇದೆ. ಯಾವುದಪ್ಪ ಅಂತ ಥೈಮೆಥಾಕ್ಸಮ್ 25 WG 0.77 gram ಪ್ರತಿ ಲೀಟ್ರಂಗೆ ನಾವು ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ಕೀಟವನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್. ಭಾಳ ಒಳ್ಳೆಯದು ಪ್ರಸಾದ್ ಅವರೇ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಯಾಕೆಂತೇಳಿದ್ರೆ ಒಂದು ಬೆಳೆಗೆ ರೋಗ ತಗುಲ್ತು ಅಂತ ಹೇಳಿದ್ರೆ ಅದು ನಷ್ಟ ಆಗುವಂಥದ್ದು ಬೆಳೆದಂಥ ರೈತನಿಗೇನೆ, ಹಾಗೇನೆ ಅದ್ರ ಜೊತೆಗೇನೆ ನಮಗೂ ಕೂಡ, ಅಂದರೆ ಅದನ್ನು ಬಳಸುವಂಥವ್ರಿಗೂ ಕೂಡ ನಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಇದ್ರ ಮೊದಲೇ ಪ್ರಾರಂಭಿಕ ಹಂತದಲ್ಲೇ ಈ ನಿರ್ವಹಣೆ ಮಾಡೋದ್ರಿಂದ ಸಾಕಷ್ಟು ಇಳುವರಿಯನ್ನು ಪಡ್ಕೊಳ್ಬೋದು ಮತ್ತು ನಾವು ಕೂಡ ಆರೋಗ್ಯಕರವಾಗಿರ್ಬೋದು ಅನ್ನುವಂಥದ್ದು ಎಲ್ಲರ ದೃಷ್ಟಿ ಕೂಡ. ಹಾಗಾಗಿ ಭತ್ತದ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಬಗ್ಗೆ ಇಷ್ಟೊತ್ತು ವಿವರವಾಗಿ ತಿಳಿಸ್ಕೊಟ್ರೆ ಈಗ ಅಕಸ್ಮಾತ್ ನಮ್ಮ ರೈತರಿಗೆ ಯಾವುದರ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ ಅನುಮಾನ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದ್ಸರಿ ಹೇಳ್ಬಿಟ್ಟಿದ್ದೀರಾ? ದೂರವಾಣಿ ಸಂಖ್ಯೆ 9868619125 9986191256 9986191256. ಧನ್ಯವಾದಗಳು ಪ್ರಸಾದ್ ಅವರೇ. ಧನ್ಯವಾದಗಳು. ಇದುವರೆಗೆ ಭತ್ತದ ಕೃಷಿಯಲ್ಲಿ ರೋಗಗಳ ನಿರ್ವಹಣೆ ಈ ಕುರಿತು ICARJSS ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಜ್ಞಾನಿಗಳಾದ ಡಾಕ್ಟರ್ YP ಪ್ರಸಾದ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಜಿ ಶಾಂತಕುಮಾರ್. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬೀಜೋತ್ಪಾದನೆಯಲ್ಲಿ ರೈತರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕುರಿತು ಸುತ್ತೂರಿನಲ್ಲಿರುವ ICARJSS ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ HV ದಿವ್ಯಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಿ ಶಾಂತಕುಮಾರ್. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳನ್ನು ಕೇಳೋಣ.